ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ವಾಣಿಯಲ್ಲಿ ಕಾಫಿ ಸಸಿ ಮಡಿ ತಯಾರಿಕೆ ಮತ್ತು ಸಸಿಗಳ ಉತ್ಪಾದನೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಸಸಿಗಳನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಕಂಬ ಚಿಗುರುಗಳನ್ನು ಬಳಸಿಕೊಂಡು ಸಸಿಗಳನ್ನು ಹೇಗೆ ಅಭಿವೃದ್ಧಿ ಮಾಡ್ಕೋಬೇಕಾಗತ್ತೆ, ಅವುಗಳ ಆರೈಕೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಜೊತೆಗೆ ಅವುಗಳನ್ನು ಯಾವ ರೀತಿ ನಾವು ನೆಡಬೇಕಾಗತ್ತೆ ತೋಟಗಳಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿ ಕಾಫಿ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಈ ಕಾಫಿ ಬೆಳೆನಲ್ಲಿ ಸಸಿ ಮಡಿ ಮಾಡ್ಕೋಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ಜಾಗವನ್ನು ಆಯ್ಕೆ ಮಾಡ್ಕೋಬೇಕು ಅಂತೀರಿ? ಸರ್, ಕಾಫಿಯಲ್ಲಿ ನರ್ಸರಿ ಬಗ್ಗೆ ತುಂಬ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಯಾಕೆಂತಂದರೆ, ಕಾಫಿ ಬಹುವಾರ್ಷಿಕ ಬೆಳೆಯಾಗಿದ್ದರಿಂದ ಅದು ತೋಟದಲ್ಲಿ ಸುಮಾರು 30-40 ವರ್ಷ ಅರೇಬಿಕಾದಲ್ಲಿ ಹಾಗೂ 50-60 ವರ್ಷ ರೋಬೋಸ್ಟಾದಲ್ಲಿ ಬಾಳ್ತಕ್ಕಂತಹ ಗಿಡ. ಆ ಥರ ವಯಸ್ಸು ಅದು ಬಾಳುತ್ತೆ ಅಂತಂದರೆ ಅದಕ್ಕೆ ನಾವು ಸರಿಯಾದ ಒಂದು ವಿಗರ್ಸ್ ಸೀಲಿಂಗ್ಸ್ ಅಂತ ನಾವು ಏನು ಕರಿತೀವಿ, ಚೆನ್ನಾಗಿ ಬೆಳೆಯುವಂಥ ಸಸಿಗಳನ್ನು, ರೋಗರಹಿತ ಕೀಟರಹಿತ ಸಸಿಗಳನ್ನು, ಸದೃಢವಾದ ಸಸಿಗಳನ್ನು ನಮ್ಮ ಕಾಫಿ ನರ್ಸರಿಯಲ್ಲಿ ಬೆಳೆದಿದ್ದೇ ಆದರೆ ಅದು ತೋಟದಲ್ಲಿ ಒಳ್ಳೆ ಬೆಳವಣಿಗೆ ಕಂಡು ಒಳ್ಳೆ ಇಳುವರಿ ಕೊಡುವಂತಾಗುತ್ತದೆ. ಅದಕ್ಕೋಸ್ಕರ ಸರ್, ನಾವು ನರ್ಸರಿಯನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ಪಾಲನೆ ಮಾಡೋದು ಜಾಗದ ಆಯ್ಕೆ. ನಮ್ಮ ಜಾಗದ ಆಯ್ಕೆಗೆ ತುಂಬ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಜಾಗದ ಆಯ್ಕೆ ಹೇಗಿರಬೇಕು ಅಂತಂದರೆ, ಜಾಗದ ಸುತ್ತಮುತ್ತ ಯಾವುದೇ ಮರಗಿಡಗಳು ಇರಬಾರ್ದು. ಯಾಕಂದರೆ ಇದು ತುಂಬ ಮಳೆ ಬೀಳುವ ಪ್ರದೇಶ ಆಗಿರೋದ್ರಿಂದ, ತುಂಬ ಗಾಳಿ ಬೀಸುವ ಒಂದು ಪ್ರದೇಶ ಆಗಿರೋದ್ರಿಂದ ಗಾಳಿ ಹೊಡೆತಕ್ಕೆ ಮರಗಳು ನರ್ಸರಿ ಮೇಲೆ ಬಿದ್ದೋಗೋ ಪರಿಣಾಮ ಜಾಸ್ತಿ ಇರುತ್ತೆ. ಅದರಿಂದ ಮುಕ್ತ ಇರಬೇಕು ಅಂತಂದರೆ ಫಸ್ಟು ನಮ್ಮ ನರ್ಸರಿ ಸುತ್ತಮುತ್ತ ಯಾವುದೇ ರೀತಿ ದೊಡ್ಡ ಮರಗಿಡಗಳು ಕೂಡ ಇರಬಾರ್ದು. ನೀರಿನ ಒಂದು ವ್ಯವಸ್ಥೆ ಇರಬೇಕು. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ರೋಡಿನ ಅನುಕೂಲತೆ ಬೇಕಾಗುತ್ತದೆ. ಇದ್ರ ಜೊತೆಗೆ ತೋಟದ ಸುತ್ತಮುತ್ತ ಅಥವಾ ನರ್ಸರಿ ಜಾಗದ ಸುತ್ತಮುತ್ತ ಏನಾದರೂ ದನಗಳ ಕಾಟ ಇದ್ರೆ ಬೇಲಿಯ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಇದೆಲ್ಲ ಇದ್ದು ಕೂಡ ಜಾಗದ ಆಯ್ಕೆ ಸ್ವಲ್ಪ ಇಳಿಜಾರಿನ ನರ್ಸರಿ ಜಾಗ ಇದ್ರೆ ಒಳ್ಳೆಯದು. ಯಾಕಂತಂದ್ರೆ ಮಳೆ ಬಿದ್ದಾದ್ಮೇಲೆ ಬಿದ್ದ ನೀರು ಸರಾಗವಾಗಿ ಹೋಗೋ ಥರ ನರ್ಸರಿ ಜಾಗದ ಆಯ್ಕೆ ಇರಬೇಕು. ನಾವು ನರ್ಸರಿ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್. ಯಾವ ರೀತಿಯಾದಂತಹ ಕಾಫಿ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಸರ್, ಕಾಫಿ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಂತಂದ್ರೆ ಒಂದಿಷ್ಟು ಸೂಚನೆಗಳನ್ನ ಪಾಲಿಸಬೇಕಾಗುತ್ತೆ. ಅದರಲ್ಲಿ ಏನಂತಂದ್ರೆ, ಕಾಫಿ ಗಿಡ ಅರೇಬಿಕಾ ಅಂತ ಬರುತ್ತೆ, ಇನ್ನೊಂದು ರೋಬಸ್ಟಾ ಅಂತ ಬರುತ್ತೆ. ನಾವು ಎರಡು ತಳಿಗಳಲ್ಲಿ ಸಸ್ಯಾಭಿವೃದ್ಧಿಯನ್ನ ಬೀಜಗಳ ಮೂಲಕನೇ ಮಾಡ್ತಾ ಇದೀವಿ ಹೇರಳವಾಗಿ. ಆದರೆ ಇತ್ತೀಚೆಗೆ ರೋಬಸ್ಟಾದಲ್ಲಿ ಮಾತ್ರ ಕ್ಲೋನಲ್ ಪ್ರೊಪಗೇಷನ್ ಅನ್ನ ಮಾಡ್ತಾ ಇದೀವಿ. ಆದರೆ ಈ ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಂತಂದ್ರೆ, ನಮ್ಮ ತೋಟದಲ್ಲಿ ಇರ್ತಕ್ಕಂತಹ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಗಿಡಗಳನ್ನು ನಾವು ಗುರುತಿಸಬೇಕು. ಗುರುತಿಸ್ಬಿಟ್ಟು ಗುರುತು ಮಾಡಿರುವಂತಹ ಗಿಡಗಳನ್ನು 3-4 ವರ್ಷ ಅವುಗಳ ಕಡೆಗೆ ಗಮನ ಕೊಟ್ಟು ಅವು ರೋಗದಿಂದ ರಹಿತ ಇದೆ ಅಥವಾ ಕೀಟಗಳಿಂದ ಮುಕ್ತವಾಗಿದೆಯಾ ಅಥವಾ ಹೆಚ್ಚಿನ ಒಂದು ಇಳುವರಿ ಕೊಡ್ತಾ ಇದೆಯಾ ಅಂತ ನಮ್ಮ ಗಮನಕ್ಕೆ ಏನಾದರೂ ಬಂದಾದರೆ ಅಂತಹ ಗಿಡಗಳಿಗೆ ಗಮನ ಕೊಟ್ಟು ಆ ಒಂದು ಫಸಲು ಬಿಡ್ತಕ್ಕಂತಹ ಗಿಡಗಳಿಂದ ಬೀಜಗಳ ಆಯ್ಕೆಯನ್ನ ಮಾಡ್ಕೋಬೇಕಾಗುತ್ತೆ. ಆತರ ಆಯ್ಕೆ ಮಾಡಿದಂತಹ ಹಣ್ಣುಗಳನ್ನ ನಾವು ಏನ್ ಮಾಡಬೇಕಾಗುತ್ತೆ, ಪುನಃ ಸಂಸ್ಕರಣೆ ಮಾಡಬೇಕಾಗುತ್ತೆ. ಅಂದ್ರೆ ಪಲ್ಪಿಂಗ್ ಅಂತ ಕರಿತೀವಿ, ಅದರ ಮೇಲಿನ ಒಂದು ಸ್ಕಿನ್ ಅನ್ನ ರಿಮೂವ್ ಮಾಡಬೇಕಾಗುತ್ತೆ. ಸಿಪ್ಪೆಯನ್ನ ತೆಗಿಬೇಕಾಗುತ್ತೆ. ಹ್ಯಾಂಡ್ ಪಲ್ಪರ್ ಮೂಲಕ ಆ ಸಿಪ್ಪೆಯನ್ನ ತೆಗಿಬಹುದು. ಸಿಪ್ಪೆಯನ್ನ ತೆಗ್ದಾದ ಮೇಲೆ ಬೀಜಗಳು ಬರುತ್ತೆ ವಿತ್ ಮ್ಯೂಸಿಲೇಜ್ ಅಂತ ಇರುತ್ತೆ, ತೆಳುವಾದ ಜಿಗಿಟಿನ ಅಂಶ ಆ ಬೀಜಕ್ಕೆ ಮೆತ್ಕೊಂಡಿರುತ್ತೆ. ಆ ತರದ ಬೀಜ ಸಿಕ್ಕಾದ್ಮೇಲೆ ಅದನ್ನ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೋಬೇಕಾಗುತ್ತೆ. ತೊಳಿಬೇಕಾದ್ರೆ ಒಂದಿಷ್ಟು ಬೀಜಗಳು ಮೇಲ್ಗಡೆ ತೇಳ್ಕೊಳ್ಳುತ್ತೆ, ಆ ತರ ತೇಳ್ಕೊಳ್ಳುವಂತ ಬೀಜಗಳನ್ನ ಹೊರಗಡೆ ಹಾಕ್ಬೇಕಾಗುತ್ತೆ. ಆವಾಗ ಒಳ್ಳೆಯ ಬೀಜಗಳು ಏನು ಬರುತ್ತೆ ಅವು ತಳಭಾಗದಲ್ಲಿ ಕೂರುತ್ತೆ. ಆ ತರದ ಬೀಜಗಳನ್ನ ನಾವು ತೆಗೆದುಕೊಂಡು ಅವನ್ನ ನಾವು ಬೂದಿಯಿಂದ ಸಂಸ್ಕರಣೆ ಮಾಡಬೇಕು ಅಂತಂದ್ರೆ ಬೂದಿಯಿಂದ ಅದನ್ನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಬೂದಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮುಂದೆ ಮಾಡಬೇಕಾಗಿರೋದು ಒಂದು ವಾರದವರೆಗೂ ಅದನ್ನ ಶೇಡ್ ಡ್ರೈಯಿಂಗ್ ಅಂತ ಕರಿತೀವಿ ಅಥವಾ ನೆರಳಿನಲ್ಲಿ ಅದನ್ನ ಒಣಗಿಸಬೇಕು. ಆಕ್ಚುಲಿ ಯಾರು ಜನರಲ್ ಆಗಿ ಅಥವಾ ಪ್ರೋಗ್ರೆಸಿವ್ ಆಗಿ ಸೀಡ್ ಅನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ತಿರ್ತಾರೋ ಅವರು ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಬ್ಯಾವಿಸ್ಟಿನ್ ದ್ರಾವಣದಲ್ಲಿ ಅದನ್ನ ಅದ್ಬೇಕಾಗುತ್ತೆ. 1 ಗ್ರಾಂ ಬಾವಿಷ್ಟನ್ನು 1 ಕೆಜಿ ಸೀಡ್ಗೆ ಅದ್ಬಿಟ್ಟು ಪ್ಯಾಕಿಂಗ್ ಅನ್ನ ಮಾಡ್ಕೋಬಹುದು. ಒಣ ಉಪಚಾರವನ್ನೇ ಕೊಡಬಹುದು ಅಥವಾ ದ್ರಾವಣದಲ್ಲಿ ಅದ್ಬೇಕು, ದ್ರಾವಣದಲ್ಲಿ ಅದ್ದಿ ಅದನ್ನ ಮತ್ತೆ 2 ದಿನ ನೆರಳಿನಲ್ಲಿ ಒಣಗಿಸಬೇಕಾಗುತ್ತೆ. ಅದಾದ್ಮೇಲೆ ಪ್ಯಾಕಿಂಗ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಬೆಳೆಗಾರರಾಗಿದ್ರೆ ನಮಗೆ ಪ್ಯಾಕಿಂಗ್ ಸಮಸ್ಯೆನೆ ಬರೋದಿಲ್ಲ. ದ್ರಾವಣದಲ್ಲಿ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಮತ್ತೆ 1-2 ದಿನ ಅದನ್ನ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನರ್ಸರಿಯಲ್ಲಿ ಪಾತಿಯನ್ನ ಮಾಡ್ಕೊಂಡಿರ್ತೀವಿ, ಆ ಪಾತಿಯಲ್ಲಿ ಬೀಜಗಳನ್ನ ನೆಡಬೇಕಾಗುತ್ತೆ. ಅಂದ್ರೆ ಈ ಪಾತಿಗಳನ್ನ ಅಥವಾ ಸಸಿಮಡಿಗಳನ್ನ ಮಾಡ್ಕೋಬೇಕಾಗತ್ತೆ ಅಂತ ತಾವ್ ಹೇಳಿದ್ರಿ. ಹೌದು ಸರ್. ಅವು ಎಷ್ಟು ಉದ್ದ ಅಗಲ ಎತ್ತರ ಇರಬೇಕಾಗತ್ತೆ? ನಮ್ಮ ನರ್ಸರಿ ಜಾಗ ಎಷ್ಟಿರುತ್ತೋ, ನರ್ಸರಿ ಅಂತಂದ್ರೆ ನಾವು ಕನ್ನಡದಲ್ಲಿ ಪಾತಿ ಅಂತ ಕರಿತೀವಿ, ಸಸಿಮಡಿ ಅಂತಾನು ಕರಿತೀವಿ. ಆ ಸಸಿಮಡಿ ಉದ್ದ ಮತ್ತೆ ಅಗಲ ನಿರ್ಧಾರವಾಗುವುದು ನರ್ಸರಿ ಜಾಗದ ಮೇಲೆ. ಯಾಕಂತಂದ್ರೆ 2-3 ಎಕರೆ ತೋಟ ಇರುತ್ತೆ, ಅಥವಾ ಒಂದಿಷ್ಟು ರೈತರದು ಕಾಫಿ ಬೆಳೆಗಾರರದು 100-200 ಎಕರೆ ಅಷ್ಟು ಕಾಫಿ ತೋಟಗಳು ನಮ್ಗೆ ಕಾಣುತ್ತೆ. ಆವಾಗ ಅವ್ರಿಗೆ ಬೀಜದ ಒಂದು ರಿಕ್ವೈರ್ಮೆಂಟ್ ಅವ್ರಿಗೆ ಎಷ್ಟಿದೆಯೋ ಅದರ ಒಂದು ಬೇಸ್ ಮೇಲೆ ಅವರು ಸಸಿಮಡಿಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ಒಂದು ಸಸಿಮಡಿ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಮತ್ತೆ ಎಷ್ಟು ಎತ್ತರ ಇದ್ರೆ ಒಳ್ಳೆಯದು ಅಂತ ಹೇಳಬೇಕಾದ್ರೆ 1 ಮೀಟರ್ ಅಗಲ ಇರಬೇಕು, 6 ಮೀಟರ್ ಉದ್ದ ಇರಬೇಕು, ಅದೇ ರೀತಿ 1/2 ಅಡಿ ಅಂತಂದ್ರೆ 15 ಸೆಂಟಿಮೀಟರ್ ಎತ್ತರ ಇರಬೇಕು. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಸಿಮಡಿಯನ್ನ 30-45 ಸೆಂಟಿಮೀಟರ್ ಅಂದ್ರೆ 1 ಅಡಿಯಿಂದ 1.5 ಅಡಿ ಅಂತರವನ್ನ ಕೊಡಬೇಕಾಗುತ್ತೆ. ಈ ತರ ಸಸಿಮಡಿಗಳನ್ನ ಮಾಡ್ಕೊಂಡೆ ಆದ್ರೆ ಮುಂದೆ ಬರ್ತಕ್ಕಂತಹ ಯಾವುದೇ ಆಪರೇಷನ್ಸ್ ಇರ್ಬೋದು, ಅಂತಂದ್ರೆ ನೀರ್ ಹಾಕೋದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಇವು ಯಾವೇ ಕಾರ್ಯಕ್ರಮ ಇದ್ರು ತುಂಬಾ ಸುಗಮವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸಾಧಾರಣವಾಗಿ ನಾವು ಸಸಿಮಡಿನಲ್ಲಿ ಮಣ್ಣೆಲ್ಲ ಪುಡಿ ಪುಡಿ ಆಗೋ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹೇಗೆಲ್ಲ ಬೆರೆಸಬೇಕಾಗುತ್ತೆ? ಸರ್, ಸಸಿಮಡಿ 1 ಮೀಟರ್ ಆಗಲ ಮತ್ತೆ 6 ಮೀಟರ್ ಉದ್ದ ಇರಬೇಕು ಅಂತ ನಾನು ಆಗ್ಲೇ ತಿಳಿಸಿದ್ದೀನಿ. ಅದಕ್ಕೆ ತಕ್ಕಂಗೆ ಎಷ್ಟು ಕಾಡು ಮಣ್ಣನ್ನು ಹಾಕಬೇಕು, ಎಷ್ಟು ದನದ ಗೊಬ್ಬರನ್ನ ಹಾಕಬೇಕು, ಹಾಗೂ ಎಷ್ಟು ಅದಕ್ಕೆ ಬೇರೆ ಗೊಬ್ಬರಗಳನ್ನ ಶಿಫಾರಸು ಮಾಡ್ಬೇಕಂತಂದ್ರೆ 6 ಬುಟ್ಟಿ ಅಂತ ಹೇಳ್ತೀವಿ, ಅಂದ್ರೆ 10 ಕೆಜಿ ಈ ಜಂಗಲ್ ಸಾಯಿಲ್ ಕಾಡು ಮಣ್ಣು ಅಂತ ಕರಿತೀವಿ. ಆ ಕಾಡು ಮಣ್ಣನ್ನ 10 ಕೆಜಿ ಕಾಡು ಮಣ್ಣನ್ನ ನಾವು ಸಸಿಮಡಿಗೆ ಹಾಕ್ಬೇಕಾಗುತ್ತೆ. ಅದರ ಜೊತೆ ಜೊತೆಗೆ ಶಿಲಾರಂಜಕವನ್ನ 400 ಗ್ರಾಮ್ ಹಾಕ್ಬೇಕಾಗುತ್ತೆ. ಅದ್ರ ಜೊತೆ ಜೊತೆಗೆ ನಾವು 2 ಕೆಜಿ ಅಗ್ರಿಕಲ್ಚರ್ ಲೈಮ್ ಅಂತ ಕರಿತೀವಿ, ಅದು ಕೃಷಿ ಸುಣ್ಣ ಅಂತಾನು ಕರಿತೀವಿ ನಾವು. ಆ ಕೃಷಿ ಸುಣ್ಣವನ್ನು 2 ಕೆಜಿ ಹಾಕ್ಬೇಕಾಗುತ್ತೆ. ಏನಂತಂದ್ರೆ 10 ಕೆಜಿ ಕಾಡ್ ಮಣ್ಣು ಹಾಗೆ 2 ಕೆಜಿ ಕೃಷಿ ಸುಣ್ಣ ಜೊತೆಗೆ 400 ಗ್ರಾಂ ರಾಕ್ ಫಾಸ್ಫೇಟ್ ಅಂತಂದ್ರೆ ಶಿಲಾರಂಜಕವನ್ನ ಆ ಒಂದು ಸಸಿಮಡಿಗೆ ನಾವು ಹಾಕ್ಬೇಕಾಗುತ್ತೆ. ಇದು ಮೊದಲನೇ ತಯಾರಿಕೆ ಬೆರೆಸಬೇಕಾಗುತ್ತೆ. ಹೌದು, ಇವನ್ನೆಲ್ಲ ಚೆನ್ನಾಗಿ ಮಣ್ಣಿಗೆ ಸೇರಿಸಿದಾಗ ಮೊದಲನೇ ಮಡಿ ತಯಾರಿಕೆ ಅಂತ ಆಗುತ್ತೆ. ಇದ್ರ ಜೊತೆ ಜೊತೆಗೆ ಕೆಳಭಾಗ ಆಯ್ತು, ಇನ್ನು ಇದ್ರ ಮೇಲ್ಭಾಗದಲ್ಲಿ ಏನೇನು ಹಾಕ್ಬೇಕು ಅಂತಂದ್ರೆ ಇದಕ್ಕೆ 6:2:1 ರೇಷಿಯೋದಲ್ಲಿ 6 ಭಾಗ ಕಾಡ್ಮಣ್ಣನ್ನ ಹಾಕ್ಬೇಕು, 2 ಭಾಗ ದನದ ಗೊಬ್ಬರನ ಹಾಕ್ಬೇಕು, ಹಾಗೂ 1 ಭಾಗ ಮರಳನ್ನ ಸೇರಿಸಬೇಕಾಗುತ್ತೆ. ಈ ರೇಷಿಯೋದಲ್ಲಿ ಮೊದಲನೆಯ ಹಂತದ ಮೇಲೆ ಈ ಮಿಕ್ಸ್ಚರ್ ಅನ್ನು ಹಾಕಿದ್ದೇ ಆದ್ರೆ ಕಾಫಿ ಬೀಜಗಳು ಮೊಳಕೆ ಒಡಿಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ. ಯಾವ ಸಮಯದಲ್ಲಿ ನಾವು ಈ ಕಾಫಿ ಬೀಜಗಳನ್ನ ಬಿತ್ತನೆ ಮಾಡಿದ್ರೆ ಒಳ್ಳೇದು ಅಂತ? ಅರೇಬಿಕಾದಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ, ಅದೇ ತರ ರೋಬಸ್ಟ್ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಅದು ಹಾರ್ವೆಸ್ಟಿಂಗ್ ಬರುತ್ತೆ. ಹೇರಳವಾಗಿ ನಾವು ಅರೇಬಿಕಾನ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ರೋಬೋಸ್ಟ್ ಅನ್ನ ನಾವು ಜನವರಿ ಫೆಬ್ರವರಿ ಹಾರ್ವೆಸ್ಟಿಂಗ್ ಅನ್ನ ಮಾಡ್ತೀವಿ. ಬೀಜಗಳ ಲಭ್ಯತೆ ಬಂದ್ಬಿಟ್ಟು ನಮಗೆ ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ತುಂಬಾ ಹೇರಳವಾಗಿರುತ್ತೆ. ಅದಕ್ಕೆ ಡಿಸೆಂಬರ್ ಜನವರಿ ಬರೋಕ್ಕಿಂತ ಮುಂಚೆ ಅಂತಂದ್ರೆ ನವೆಂಬರು ಅಥವಾ ಡಿಸೆಂಬರ್ ಮೊದಲನೇ ಒಂದು 15 ದಿನದಲ್ಲಿ ನಾವು ಸಸಿಮಡಿಯನ್ನ ರೆಡಿ ಮಾಡಿ ಇಟ್ಟಿದ್ದೆ ಆದ್ರೆ ಈ ಡಿಸೆಂಬರು ಮತ್ತೆ ಜನವರಿಯಲ್ಲಿ ಸಿಕ್ತಕ್ಕಂತಹ ಕಾಫಿ ಫ್ರೂಟ್ಸ್ಗಳು ಅಥವಾ ಬೀಜಗಳು ಏನಿರುತ್ತೆ ಅವನ್ನ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಡಿಸೆಂಬರ್ ಮತ್ತೆ ಜನವರಿ ತುಂಬಾ ಸೂಕ್ತವಾದ ಸಮಯ. ಆನಂತರ ನಾವು ಈಗಾಗಲೇ ಉಪಚಾರ ಮಾಡಿ ತಯಾರು ಮಾಡ್ಕೊಂಡಿರ್ತೀವಿ ಬೀಜಗಳನ್ನ, ಹೌದು, ಅವುಗಳನ್ನ ಯಾವ ರೀತಿ ನಾವು ಊರ್ಬೇಕಾಗತ್ತೆ ಸಸಿಮಡಿಯಲ್ಲಿ? ಕಾಫಿಯಲ್ಲಿ ಒಂದು ಫ್ರೂಟ್ ಅಲ್ಲಿ ನಮಗೆ 2 ದಳ ಅಂತ ಕರಿತೀವಿ, ಬೇಳೆ ಅಂತಾನು ಕರಿತೀವಿ, ಕಾಟಿಲಿಡಾನ್ಸ್. ಬೀಜದಲ್ಲಿ ಚಪ್ಪಟೆ ಆಕಾರದ ಮೇಲ್ಮೈ ಇರುತ್ತೆ, ಈ ತರ ಉಬ್ಬು ತರ ಮೇಲ್ಮೈ ಇರುತ್ತೆ, ಅದಕ್ಕೆ ನಾವು ಡೂಮ್ ಶೇಪ್ ಅಂತ ಕರಿತೀವಿ, ಇನ್ನೊಂದು ಫ್ಲಾಟ್ ಶೇಪ್ ಅಂತಾನು ಕರಿತೀವಿ. ಆ ಚಪ್ಪಟೆ ಆಕಾರದ ಮೇಲ್ಮೈ ಮಣ್ಣಿಗೆ ತಾಗ್ಬೇಕು, ಆ ತಾಗೋ ತರ ಆ ಬೀಜಗಳನ್ನು ನೆಡ್ಬೇಕು. ನೆಡ್ಬೇಕಾದ್ರೆ ನಾವು 1 ಬೀಜದಿಂದ ಇನ್ನೊಂದು ಬೀಜಕ್ಕೆ ಸುಮಾರು 2-2.5 ಸೆಂಟಿಮೀಟರ್ನಷ್ಟು ಅಂತರವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ತುಂಬಾ ದಟ್ಟವಾದಾಗ ಒಂದರ ಮೇಲೆ ಒಂದು ಬೀಜಗಳು ಬಿದ್ದಾಗ ಬರೋ ಸಸಿಗಳು ತುಂಬಾ ಆರೋಗ್ಯವಾಗಿರಲ್ಲ, ಹಾಗೂ ಒಂದಕ್ಕೊಂದು ರೋಗ ಅಥವಾ ಕೀಟಗಳಿಗೆ ಅದು ಆಹುತಿ ಆಗುತ್ತದೆ. ಅಂದ್ರೆ ಎಷ್ಟು ಆಳಕ್ಕೆ ಊರ್ಬೇಕಾಗುತ್ತೆ ಸರ್? ಅದು ಕಾಫಿ ಬೀಜಗಳನ್ನ 5 ಸೆಂಟಿಮೀಟರ್ನಷ್ಟು ಅಂತಂದ್ರೆ ನಮ್ಮ ಹೆಬ್ಬೆರಳಿಂದ ಸಸಿ ಮಡಿಯಲ್ಲಿ ಕಾಫಿ ಬೀಜಗಳನ್ನ ನೆಡ್ಬೇಕಾದ್ರೆ ನಮ್ಮ ಹೆಬ್ಬೆರಳಿನಿಂದ ಸ್ವಲ್ಪ ಪ್ರೆಷರ್ ಹಾಕಿ ಒಂದು 5 ಸೆಂಟಿಮೀಟರ್ನಷ್ಟು ಒಳಗಡೆ ಹೋಗುತ್ತಾರ ನಾವು ನೆಡ್ಬೇಕಾಗುತ್ತೆ. ಆ ನೆಟ್ಟಾದ್ಮೇಲೆ ಆ ಕಾಡು ಮಣ್ಣನ್ನೇ ನಾವು ಆ ನಾಟಿ ಮಾಡಿದಂತಹ ಬೀಜಗಳ ಮೇಲೆ ನಾವು ಹಾಕ್ಬೇಕಾಗುತ್ತೆ. ಜಾಸ್ತಿ ಮಣ್ಣನ್ನ ಹಾಕುವುದರಿಂದ ಬೀಜ ಮೊಳಕೆ ಒಡೆಯುವ ಸಮಯ ತುಂಬಾ ಲೇಟ್ ಆಗುತ್ತೆ, ಇನ್ನೊಂದ್ಸಾರಿ ಮೊಳಕೆ ಒಡೆದೇ ಇರತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಈ ರೀತಿ ಒಂದ್ಸರಿ ನಾವು ಈ ಬೀಜಗಳನ್ನ ನೆಟ್ಟ ಮೇಲೆ ಯಾವ ರೀತಿ ಆರೈಕೆ ಮಾಡಬೇಕಾಗುತ್ತೆ ಸಸಿಮಡಿಗಳನ್ನ? ಬೀಜಗಳನ್ನ ನೆಟ್ಟಾದ್ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಅಥವಾ ತುಂಬಾ ಆದ್ಯತೆಯನ್ನ ಕಾಫಿ ಸಸಿಮಡಿಗಳಿಗೆ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಸಸಿ ಮಾಡಿ ಅದನ್ನ ಹೊರಗಡೆ ತೋಟಕ್ಕೆ ನೆಡ್ತೀವಿ ಅಂತಂದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ. ಈ ಒಂದು ಸ್ಟೇಜ್ಗೆ ನಾವು ತುಂಬಾ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನಾವು ಬೀಜಗಳನ್ನ ಸಸಿಮಡಿಗಳಲ್ಲಿ ನೆಟ್ಟಾದ್ಮೇಲೆ ಈ ಅದ್ರ ಮೇಲೆ ಕಾಡು ಮಣ್ಣನ್ನ ಸಿಂಪಡಣೆ ಮಾಡಿ ಆದ್ಮೇಲೆ ಅದ್ರ ಮೇಲೆ ತೆಳುವಾದ ಭತ್ತದ ಹುಲ್ಲನ್ನ ಹಾಕಬೇಕಾಗುತ್ತೆ. ಭತ್ತದ ಹುಲ್ಲನ್ನ ಹಾಕಿದಾದ್ಮೇಲೆ ಬೆಳಿಗ್ಗೆ ಟೈಮ್ ಸಿಕ್ಕರೆ ಬೆಳಿಗ್ಗೆ ನೀರು ಹಾಕ್ಬೋದು, ಇಲ್ಲ ಅಂತಂದ್ರೆ ಸಂಜೆ ಹೊತ್ತಲ್ಲಿ ಟೈಮ್ ಸಿಕ್ಕರೆ ನಾವು ಸಂಜೆ ಹೊತ್ತಲ್ಲಾದ್ರೂ ರೋಸ್ ಕ್ಯಾನ್ ಅಲ್ಲಿ ನೀರನ್ನ ಒದಗಿಸಬೇಕಾಗುತ್ತೆ. ಆ ತರ ದಿನಕ್ಕೆ 1 ಬಾರಿ ಸಸಿಮಡಿಗಳಿಗೆ ನೀರನ್ನ ಒದಗಿಸುವುದರಿಂದ ಹಾಗೂ ಭತ್ತದ ಹುಲ್ಲು ಇರೋದ್ರಿಂದ ಒಳ್ಳೆ ಒಂದು ತೇವಾಂಶವನ್ನ ಅಥವಾ ಒಂದು ಒಳ್ಳೆ ಒಂದು ಹ್ಯೂಮಿಡಿಟಿಯನ್ನ ಅದು ಕ್ರಿಯೇಟ್ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಇದರಿಂದ ಬೀಜಗಳು ಆರೋಗ್ಯವಾಗಿ 40-45 ದಿನಗಳಲ್ಲಿ ಮೊಳಕೆ ಒಡೆದ್ಬಿಟ್ಟು ಮುಂದಿನ ಪಾತಿಗೆ ಹಾಕಲು ಸಹಾಯ ಮಾಡುತ್ತೆ. ಮತ್ತೆ ಈಗ ಹುಲ್ಲೆಲ್ಲ ಹಾಕಿರ್ತೀವಲ್ಲ, ಅದನ್ನ ಯಾವಾಗ ತೆಗಿಬೇಕಾಗತ್ತೆ? ಹುಲ್ಲನ್ನ ಯಾವಾಗ ತೆಗಿಬೇಕು ಅಂತಂದ್ರೆ ಸರ್, ಈಗ 40-45 ದಿನಕ್ಕೆ ಕಾಫಿ ಬೀಜ ಮೊಳಕೆ ಒಡೆಯುತ್ತದೆ. ಮೊಳಕೆ ಒಡೆದ್ಮೇಲೆ ನಿಧಾನವಾಗಿ ಭತ್ತದ ಹುಲ್ಲನ್ನ ತೆಗಿಬೇಕಾಗುತ್ತೆ. ಭತ್ತದ ಹುಲ್ಲನ್ನ ತೆಗಿಬೇಕಾದ್ರೆ ತುಂಬಾ ಕಟ್ಟೆಚ್ಚರ ವಹಿಸ್ಕೋಬೇಕು. ಯಾಕಂತಂದ್ರೆ ಸಸಿಗಳು ಏನು ಮೊಳಕೆ ಒಡೆದಿರುತ್ತೆ ಆ ಮೊಳಕೆಯ ತುದಿಯಲ್ಲಿ ಆ ಕಾಟಿಲಿಡಾನು ಮುರಿದೋಗ್ಬಾರ್ದು. ಆ ಕಾಟಿಲಿಡಾನ್ ಏನಾದ್ರೂ ಮುರಿದೋದ್ರೆ ಆ ಸಸಿ ನಮಗೆ ಲಾಸ್ ಆದಂಗೆ. ಅದಕ್ಕೋಸ್ಕರ ಆ ಕಾಟಿಲಿಡಾನು ಮುರಿದು ಹೋಗದೆ ಇರೋ ತರ ಭತ್ತದ ಹುಲ್ಲನ್ನ ನಿಧಾನವಾಗಿ ಎತ್ತಿ ನೋಡ್ಬೇಕಾಗುತ್ತೆ, ಅದೇ ತರ ಅದನ್ನ ತೆರವುಗೊಳಿಸಬೇಕಾಗುತ್ತೆ. ಮತ್ತೆ ಈ ಸಸಿಮಡಿನಲ್ಲಿ ಸಸಿಗಳನ್ನ ಎಷ್ಟು ದಿನ ಬೆಳೆಸ್ಕೋಬೇಕಾಗುತ್ತೆ ನಾವು? ಸಸಿಮಡಿಗಳಲ್ಲಿ ಸಸಿಗಳನ್ನ ಸರ್ 1.5 ತಿಂಗಳವರೆಗೂ ಬೆಳೆಸ್ಕೋಬೇಕಾಗತ್ತೆ. 1.5 ತಿಂಗಳು ಬೆಳೆಸ್ಕೊಂಡು ಆದ್ಮೇಲೆ ಬಟನ್ ಸ್ಟೇಜ್ ಅಂತ ಅದು ರೀಚ್ ಆಗುತ್ತೆ. 40-45 ದಿನಕ್ಕೆ ಅದು ಬಟನ್ ಸ್ಟೇಜ್ ಅಂತ ಕರಿತೀವಿ, ಇಲ್ಲಾಂದ್ರೆ ಟೋಪಿ ಸ್ಟೇಜ್ ಅಂತಾನು ಕರಿತೀವಿ. ಆ ಸ್ಟೇಜ್ ಅದು ರೀಚ್ ಆದ್ಮೇಲೆ ಅದನ್ನ ಕಿತ್ಬಿಟ್ಟು ಬೇರೆ ಬುಟ್ಟಿಗಳಲ್ಲಿ ಅಥವಾ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ನೆಡಬೇಕಾಗುತ್ತೆ. ಮತ್ತೆ ಆ ಪಾಲಿಥಿನ್ ಚೀಲಗಳಿಗೆ ಮಾಧ್ಯಮ ಯಾವ ರೀತಿ ತುಂಬಿಸಬೇಕಾಗುತ್ತೆ? ಪಾಲಿಥಿನ್ ಚೀಲಗಳಲ್ಲಿ 6:2:1 ಅಂತಂದ್ರೆ 6 ಕಾಡ್ಮಣ್ಣು ಇರಬೇಕು, ಎರಡು ದನದ ಗೊಬ್ಬರ ಇರಬೇಕು, ಹಾಗೆ ಒಂದು ಅನುಪಾತ ಮರಳಿ ಇರಬೇಕು. ಇದೇ ಅನುಪಾತನ ನಾವು ಪಾಲಿಥಿನ್ ಬ್ಯಾಗ್ಗಳಲ್ಲೂ ಕೂಡ ಅನಿಸ್ಕೋಬಹುದು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ ಮಿಕ್ಸ್ಚರ್ ಇರುತ್ತೆ, ಅದನ್ನ ಪಾಲಿಥಿನ್ ಬ್ಯಾಗ್ ಅಲ್ಲಿ ಟೈಟ್ ಆಗಿ ತುಂಬಿಸ್ಕೊಡ್ಬೇಕಾಗುತ್ತೆ. ಈ ಒಂದು ಕೆಲಸವನ್ನು ಯಾವಾಗ ಮಾಡ್ಬೇಕಂತಂದ್ರೆ ಬೀಜ ಬಿತ್ತನೆ ಮಾಡಿದ 40 ದಿನಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ 45 ದಿನ ಆದ್ಮೇಲೆ ಬೀಜ ಕಾಟಿಲಿಡನ್ ಸ್ಟೇಜ್ ಗೆ ತಲುಪುತ್ತೆ, ಅವಾಗ ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡುವ ಒಂದು ಅವಶ್ಯಕತೆ ಒದಗಿ ಬರುತ್ತೆ. ಅಷ್ಟೊತ್ತಿಗಾಗಲೇ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಇರ್ತಕ್ಕಂತ ಕಾಡ್ಮನ್ ಮತ್ತು ದನದ ಗೊಬ್ಬರದ ಮಿಶ್ರಣ ಇರುತ್ತೆ, ಅದನ್ನು ರೆಡಿ ಮಾಡಿ ಸೊ ಅದನ್ನ ಒಂದು ಕಾಲುಗಳಲ್ಲಿ ಅದನ್ನ ನೀಟಾಗಿ ಜೋಡಣೆ ಮಾಡಿ ರೆಡಿಯಾಗಿ ಅದನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಅಂದ್ರೆ ಈ ಬುಟ್ಟಿ ಅಥವಾ ಪಾಲಿಥಿನ್ ಚೀಲಗಳಿಗೆ ವರ್ಗಾಯಿಸ್ಕೋಬೇಕಾಗುತ್ತೆ. ಪಾಲಿಥಿನ್ ಚೀಲಗಳಿಗೆ ವರ್ಗಾಯಿಸ್ಕೊಡ್ಬೇಕು. ಅಂದ್ರೆ ಪಾಲಿಥಿನ್ ಚೀಲಗಳ ಗಾತ್ರ ಎಷ್ಟು ಉದ್ದ ಎಷ್ಟು ಅಗಲ ಇರಬೇಕಾಗುತ್ತೆ? ಸರ್, ಪಾಲಿಥಿನ್ ಚೀಲಗಳ ಗಾತ್ರ ಬಂದ್ಬಿಟ್ಟು 22.5 ಇಂಟು 15 ಸೆಂಟಿಮೀಟರ್ ಇದು ಗಾತ್ರ. ಅದೇ ರೀತಿ ಅದರ ಥಿಕ್ನೆಸ್ ಅಂತಂದ್ರೆ ಅದರ ದಪ್ಪ ಬಂದ್ಬಿಟ್ಟು 150 ಗಾಜ್ ಥಿಕ್ನೆಸ್ ಅಂತ ಹೇಳ್ತೀವಿ. ಪಾಲಿಥಿನ್ ಬ್ಯಾಗ್ ಗಳನ್ನ ಸೆಲೆಕ್ಷನ್ ಮಾಡ್ಬೇಕಂತಂದ್ರೆ ಆ ಟೈಮ್ ಅಲ್ಲಿ ಆ ಒಂದು ಪಾಲಿಥಿನ್ ಬ್ಯಾಗ್ ಗಳಿಗೆ ಕಡಿಮೆ ಅಂದ್ರು ಒಂದು 10-12 ರಂಧ್ರಗಳು ಇರಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ಕಾಫಿ ನಾಡಲ್ಲಿ ನಾವು ನರ್ಸರಿಯನ್ನ ಮಾಡ್ತಾ ಇದೀವಿ, ತುಂಬಾ ಹೇಳವಾಗಿ ಮಳೆಯನ್ನ ಕಾಣಿಸಿಕ್ತೀವಿ. ಸೊ ಅದು ಪಾಲಿಥಿನ್ ಬ್ಯಾಗ್ ಗಳಲ್ಲಿ ನೀರು ನಿಂತು ನಿಂತು ನಿಂತು ಅದು ಉಸಿರಾಟ ಕ್ರಿಯೆಯಿಂದ ನಮಗೆ ಗಿಡ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಒಳ್ಳೆ ಒಂದು ಎರೇಷನ್ ಅನ್ನ ಅಥವಾ ಒಳ್ಳೆ ಒಂದು ಡ್ರೈನೇಜ್ ಅನ್ನ ಗಾಳಿ ಆಡೋದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕು ಅಂತಂದ್ರೆ ಪ್ರತಿ ಪಾಲಿಥಿನ್ ಬ್ಯಾಗಿಗೂ 10-12 ತೂತಗಳನ್ನ ಇಟ್ಕೋಬೇಕಾಗುತ್ತೆ. ಸೊ ಈ ತರ ಇರ್ತಕ್ಕಂತಹ ಪಾಲಿಥಿನ್ ಬ್ಯಾಗ್ ಗಳು ತಗೊಂಡಿದ್ದೆ ಆದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಕಿತ್ತು ನೆಡಬೇಕಾಗಿರೋ ಏನು ಸಸಿಗಳಿರುತ್ತೆ ಅವು ತುಂಬಾ ಸದೃಢವಾಗಿ ಹಾಗೂ ಯಾವುದೇ ರೋಗ ಬರದೇ ಇರೋ ತರ ಅದು ಕಾಳಜಿಯನ್ನ ವಹಿಸುತ್ತದೆ. ಮತ್ತೆ ಬುಟ್ಟಿಗಳು ಕೂಡ ಸಿಗ್ತವೆ, ಅವುಗಳನ್ನು ಬಳಸ್ಕೋಬಹುದು. ಬಳಸ್ಕೋಬಹುದು ಸರ್, ಅವುಗಳನ್ನು ಕೂಡ ಬಳಸ್ಕೋಬಹುದು. ಬಿದಿರಿನ ಬುಟ್ಟಿಗಳು ಅವು ಈ ಪಾಲಿಥಿನ್ ಬ್ಯಾಗ್ ಅಂತ ನಾನು ಹೇಳಿದೆ, ಅದಕ್ಕೆ ಒಂದೊಂದ್ ಕಡೆ ಬುಟ್ಟಿ ಅಂತಾನು ಹೇಳ್ತಾರೆ, ಒಂದೊಂದ್ ಕಡೆ ಪಾತಿ ಅಂತಾನು ಹೇಳ್ತಾರೆ, ಒಂದೊಂದ್ ಕಡೆ ಪಾಲಿಥಿನ್ ಚೀಲಗಳು ಅಂತಾನು ಹೇಳ್ತಾರೆ. ಅಂದ್ರೆ 3/4 ಉದ್ದ 1/2 ಅಗಲ ಇರಬೇಕು. 1/2 ಅಗಲ ಅಂತ ಒಂದು ಗಾತ್ರದ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚೀಲಗಳನ್ನು ಆಯ್ಕೆ ಮಾಡ್ಕೋಬೇಕಾಗ. ಅಲ್ಲಿ ಎಷ್ಟು ದಿನ ಬೆಳೆಸ್ಕೋಬೇಕಾಗತ್ತೆ ಈ ಪಾಲಿಥಿನ್ ಚೀಲಗಳಲ್ಲಿ? ಹೌದು ಸರ್, ಸಸಿಮಡಿಯಲ್ಲಿ ಬೀಜಗಳನ್ನು ಹಾಕಿದ ಮೇಲೆ 1.5 ತಿಂಗಳು ಬೇಕಾಗತ್ತೆ ಅದನ್ನ ಸಾಗಣೆ ಮಾಡ್ಲಿಕ್ಕೆ. ನೆಕ್ಸ್ಟ್ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕಾಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಮಾಡ್ಬೇಕಾಗತ್ತೆ ಅಂತಂದ್ರೆ ಬಟನ್ ಸ್ಟೇಜ್ ಅಂತ ನಾನು ಹೇಳಿದೆ, ಟೋಪಿ ಹಂತ ಅಂತ ನಾನು ಹೇಳಿದೆ. ಆ ಹಂತದಲ್ಲಿ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ಸಮಯ ಬೆಳಗಿನ ಜಾವ ಇರಬೇಕು, ಇಲ್ಲ ಅಂತಂದ್ರೆ ಸಂಜೆ ಜಾವದಲ್ಲಿ ಮಾಡ್ಕೋಬೇಕಾಗುತ್ತದೆ. ಅಥವಾ ಒಂದು ಸಮಯದ ಅಭಾವ ಇದೆ ಅಂತ ಆದ್ರೆ ಸಸಿಗಳನ್ನ ಕೀಳುವ ಒಂದು ಟೈಮ್ ಇರುತ್ತಲ್ಲ, ಅದು ಅಕಸ್ಮಾತ್ ನಮಗೆ ಮಧ್ಯಾಹ್ನದ ಟೈಮ್ ಇದ್ರೆ ಅವುಗಳನ್ನ ಒಂದು ಸಗಣಿಯ ನೀರಿನಲ್ಲಿ ಅದ್ದಿ ಅದನ್ನ ಇಟ್ಕೊಂಡು ಆಮೇಲೆ ಆ ಪಾಲಿಥಿನ್ ಬ್ಯಾಗ್ ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡಬಹುದು. ಒಂದು ಸಾರಿ ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡಿದ್ರೆ ನಾರ್ಮಲಿ ಮಾರ್ಚ್ ಅಲ್ಲಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡ್ಕೊಳ್ತೀವಿ. ಜನವರಿಯಲ್ಲಿ ಸಸಿ ಮಡಿಗಳಲ್ಲಿ ಬಿತ್ತನೆಯನ್ನ ಮಾಡಿದಾದ್ಮೇಲೆ ಮಾರ್ಚ್ ನಲ್ಲಿ ಅದು ಕರೆಕ್ಟ್ ಆಗಿ ಟ್ರಾನ್ಸ್ಪ್ಲಾಂಟಿಂಗ್ ಸ್ಟೇಜ್ ಬರುತ್ತೆ. ಬಂದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ಅಥವಾ ಸಂಜೆ ಟೈಮ್ ಸಿಕ್ಕಾಗ ನೀರನ್ನ ರೋಸ್ ಕ್ಯಾನ್ ಅಲ್ಲಿ ಕೊಡ್ತಾ ಹೋಗ್ಬೇಕು. ಸೊ ಯಾವಾಗ ಸಸಿಗಳು ಎಲೆಗಳು ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ಜೋಡಿ ಎಲೆಗಳು ಅಥವಾ 2 ಜೋಡಿ ಎಲೆಗಳು ಅಂತ ಕರಿತೀವಿ, ಆ 2 ಜೋಡಿ ಎಲೆಗಳು ಯಾವಾಗ ಬರುತ್ತೋ ಅವಾಗ ಸಗಣಿ ನೀರನ್ನ ಕಲಿಸ್ಬಿಟ್ಟು ಸಸಿಗಳ ಸುತ್ತಮುತ್ತ ಡ್ರೆಂಚ್ ಅನ್ನ ಮಾಡಬೇಕಾಗಿ ಬರುತ್ತೆ. ಇದರಲ್ಲಿ ರಾಸಾಯನಿಕಗಳನ್ನು ಕೂಡ ಉಪಯೋಗ ಮಾಡಬಹುದು. ಅದೇ ತರ ಯಾರು ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ ಕಾಫಿ ಬೆಳೆಗಾರರು, ಅವರು ಸಗಣಿ ಗೊಬ್ಬರ ಅಥವಾ ಸಗಣಿಯ ಸ್ಲರಿಯನ್ನ ಆಡ್ಕೊಂಡು ಅದನ್ನ ಗಿಡಗಳ ಸುತ್ತಮುತ್ತ ಡ್ರೆಂಚ್ ಮಾಡ್ಕೊಂಡ್ರೆ ಗಿಡಗಳು ತುಂಬಾ ಸದೃಢವಾಗಿ ಬೆಳೆಯುತ್ತೆ. ಮತ್ತೆ ಯಾವಾಗ ಕಳೆ ಬರುತ್ತೆ ಆ ಕಳೆಯನ್ನ ಆವಾಗ ಆವಾಗ ತೆಗಿತಾ ಹೋಗ್ಬೇಕಾಗತ್ತೆ. ಮತ್ತೆ ಮಳೆಗಾಲ ಜೂನ್ ತಿಂಗಳು ಅವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ನೆರಳಿನ ಅವಶ್ಯಕತೆ ಒಂಚೂರು ಕಡಿಮೆ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನರ್ಸರಿಗೆ ನೆರಳು ಕೊಟ್ಟಿರ್ತೀವಿ, ಆ ನೆರಳನ್ನು ಸ್ವಲ್ಪ ಓಪನ್ ಮಾಡಬೇಕೆ. ಸೊ ಈ ತರ ತೆಳುಗೊಳಿಸಿದ್ದೆ ಆದ್ರೆ ನರ್ಸರಿಗಳಿಗೆ ಒಳ್ಳೆಯ ಗಾಳಿ ಆಡುತ್ತೆ, ಬೆಳಕಾಡುತ್ತೆ. ಇದರಿಂದ ನರ್ಸರಿ ರೋಗಗಳಿರ್ಬೋದು, ಏನೇ ಕೀಟಗಳು ಇರ್ಬೋದು, ಅವು ಬರೋದು ತಪ್ಪಿಸಬಹುದು. ಇದು ಮುಖ್ಯವಾಗಿ ನೆರಳಿನ ವ್ಯವಸ್ಥೆ. ಅಂದ್ರೆ ಈ ಪಾಲಿಥಿನ್ ಚೀಲಗಳಲ್ಲಿ ಎಷ್ಟು ದಿನ ಬೆಳೆಸ್ಕೊಂಡು ಆಮೇಲೆ ಜಮೀನಿಗೆ ನಾಟಿ ಮಾಡ್ಕೋಬಹುದು? ಸೊ ಪಾಲಿಥಿನ್ ಚೀಲ್ಗಳಲ್ಲಿ ಕಾಫಿ ಸಸಿಗಳನ್ನ 6-8 ತಿಂಗಳವರೆಗೂ ಬೆಳೆಸ್ಕೋಬಹುದು. 6-8 ತಿಂಗಳು ಅದಕ್ಕೆ ಅಷ್ಟು ವಯಸ್ಸಾಗಿದೆ ಅಂತ ತುಂಬಾ ಈಸಿಯಾಗಿ ಮೆಥಡ್ ಇದೆ, ಆ ಒಂದು ಮೆಥಡ್ ಇಂದ ಕಂಡು ಹಿಡ್ಕೋಬಹುದಾಗಿದೆ. ಅದಕ್ಕೆ ಎಷ್ಟು ಜೋಡಿ ಎಲೆಗಳು ಬಂದಿರುತ್ತೆ, 1 ಜೋಡಿ ಎಲೆಗಳು ಅಂತಂದ್ರೆ ಅದು 1 ತಿಂಗಳ ವಯಸ್ಸಿನ ಗಿಡ ಅಂತ ಅನ್ಕೋಬಹುದು. ಅದೇ ತರ 6 ಜೋಡಿ ಎಲೆಗಳು ಬಂದ್ರೆ ಅದು 6 ತಿಂಗಳ ಗಿಡ, 8 ಜೋಡಿ ಎಲೆಗಳು ಬಂದ್ರೆ ಅದು 8 ತಿಂಗಳ ಗಿಡ ಗುರುತಿಸ್ಕೊಂಡು ಆ ತರ ಗಿಡಗಳ ಮೇನ್ ಏನು ಫೀಲ್ಡ್ ಇರುತ್ತೆ ಆ ಫೀಲ್ಡ್ ಅಲ್ಲಿ ನಾಟಿಯನ್ನ ಮಾಡಬಹುದು. ಈ ಸಗಣಿ ನೀರನ್ನ ಹಾಕ್ಬೇಕಾಗತ್ತೆ ಪೋಷಕಾಂಶಗಳ ನಿರ್ವಹಣೆಗೆ ಅಂತ ತಾವ್ ಹೇಳಿದ್ರಿ. ಇನ್ನು ಏನಾದ್ರು ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ? ಇನ್ನು ಏನಾದ್ರು ಪೋಷಕಾಂಶಗಳು ಅಂತಂದ್ರೆ ಅವಶ್ಯಕತೆ ಇದ್ರೆ ಯೂರಿಯಾನ್ನ ಕೊಡ್ಬಹುದು, ಇಲ್ಲ ಅಂತಂದ್ರೆ ಅದ್ರ ಬದಲಿಗೆ ಡಿಎಪಿ ಅನ್ನ ಕೂಡ ಕೊಡ್ಬೋದಾಗಿದೆ. 4-5 ಕಾಳುಗಳನ್ನ, ಯೂರಿಯಾ ಕಾಳು ಇರ್ಬೋದು ಅಥವಾ ಡಿಎಪಿ ಕಾಳುಗಳು ಇರ್ಬೋದು, ಆ ಕಾಳುಗಳನ್ನ ಗಿಡದ ಸುತ್ತಮುತ್ತ ಹಾಕೊಂಡ್ರೆ ಒಳ್ಳೆಯ ಸದೃಢವಾದ ಗಿಡಗಳನ್ನ ಬೆಳೆಸಬಹುದು. ಇನ್ನು ಕಾಫಿನಲ್ಲಿ ಈ ಕಂಬ ಚಿಗುರನ್ನು ಬಳಸಿಕೊಂಡು ಕೂಡ ಸಸಿಗಳನ್ನ ತಯಾರು ಮಾಡ್ಕೋಬಹುದು ಅಂತ ಕೇಳಿದೀವಿ. ಹೌದು ಸರ್, ಇದರ ಪ್ರಾಮುಖ್ಯತೆ ಏನು ಅಂತ? ಸರ್, ಇತ್ತೀಚೆಗೆ ರೋಬಸ್ಟಾದಲ್ಲಿ ಈ ಕಂಬ ಚಿಗುರು ತುಂಬಾ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ, ಹಾಗೂ ತುಂಬಾ ಆದ್ಯತೆಯನ್ನು ಕೂಡ ಕಾಫಿ ಮಂಡಳಿಯಿಂದ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಟೆಕ್ನಾಲಜಿ ನಮ್ಮ ಕಾಫಿ ಬೋರ್ಡ್ ರಿಸರ್ಚ್ ಡಿಪಾರ್ಟ್ಮೆಂಟು CCRIಯಿಂದ ಇದನ್ನ ಅಭಿವೃದ್ಧಿಪಡಿಸಿದ್ದೀವಿ. ಈಗಾಗಲೇ ಸಾಕಷ್ಟು ಕಾಫಿ ಬೆಳೆಗಾರರು ಈ ತಂತ್ರಜ್ಞಾನವನ್ನ ಆಲ್ರೆಡಿ ತಮ್ಮ ತೋಟಗಳಲ್ಲಿ, ತಮ್ಮ ಫಾರ್ಮ್ನ ಪಾತಿಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ತಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿದ್ದಾರೆ. ಯಾಕೆ ಈ ಕ್ಲೋನಲ್ ಪ್ರೊಪಗೇಷನ್ ಅಥವಾ ಕ್ಲೋನಲ್ ಸಸ್ಯಾಭಿವೃದ್ಧಿ ಹೋಗ್ಬೇಕು ರೋಬೋಸ್ಟಾದಲ್ಲಿ ಅಂತಂದ್ರೆ, ರೋಬೋಸ್ಟಾ ಇದು ಅಡ್ಡ ಪರಾಗಸ್ಪರ್ಶ, ಇದು ಪರಕೀಯ ಪರಾಗಸ್ಪರ್ಶ ಅಂತೂ ಕರಿತೀವಿ. ಈ ಪರಕೀಯ ಪರಾಗಸ್ಪರ್ಶ ಆಗೋದ್ರಿಂದ ಇದರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಬೀಜ ಅದು ಒಂದೊಂದೇ ಜಾತಿಯ ಸಸಿಗಳನ್ನ ಕೊಡುತ್ತದೆ. ಹಾಗಾಗಿ ಅದಕ್ಕೆ ವೇರಿಯೇಷನ್ಸ್ ಅಂತ ಕರಿತೀವಿ. ಅಂದ್ರೆ ವೈವಿಧ್ಯತೆ ಜಾಸ್ತಿ ಇರುತ್ತೆ, ವೈವಿಧ್ಯತೆ ತುಂಬಾನೇ ಇರುತ್ತೆ, ಏರುಪೇರು ಇರುತ್ತೆ. ಉದಾಹರಣೆಗಾಗಿ ಹೇಳ್ಬೇಕಂತಂದ್ರೆ, ಈಗ ಒಂದು 5 ಸೀಡ್ಸ್ ಅನ್ನ ಒಂದು ರೋಬೋಸ್ಟಾ ಗಿಡದಿಂದ ತಗೋಳ್ತೀರಾ, ಅದರಲ್ಲಿ ಒಂದು ಗಿಡ ಹೈಯೆಸ್ಟ್ ಇಳುವರಿ ಕೊಡುತ್ತೆ, ಇನ್ನೊಂದು ಗಿಡ ಇಳುವರಿ ಕೊಡೋದೇ ಇಲ್ಲ, ಇನ್ನೊಂದು ಗಿಡ ಮೀಡಿಯಂ ಇಳುವರಿ ಕೊಡುತ್ತೆ, ಇನ್ನೊಂದು ಗಿಡ ಅದು ರೋಗ ಮತ್ತು ಕೀಟಗಳಿಗೆ ತುತ್ತಾಗುತ್ತದೆ. ಈ ತರ ವೈವಿಧ್ಯತೆ ಅಂತ ಏನ್ ಕರಿತೀವಿ, ಇದು ಹೇರಳವಾಗಿ ಕಂಡು ಬರುವುದು ರೋಬೋಸ್ಟಾದಲ್ಲಿ ಮಾತ್ರ. ಅದೇ ಅರೇಬಿಕಾದಲ್ಲಿ ಕಂಡು ಬರಲ್ಲ, ಯಾಕಂದ್ರೆ ಅದು ಸ್ವಕೀಯ ಪರಾಗಸ್ಪರ್ಶವನ್ನ ಹೊಂದುತ್ತೆ. ಹೀಗಾಗಿ ಈ ಕ್ಲೋನಲ್ ಪ್ರೊಪಗೇಷನ್ ಏನಿದೆ ಅದು ವಿಶೇಷವಾಗಿ ರೋಬೋಸ್ಟಾದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡಿತಾ ಇದೆ. ಇನ್ನು ಈ ಕಂಬ ಚಿಗುರುಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಹೇಗೆ ಗುರುತಿಸಬೇಕು ಅಂತೀರಿ? ಸರ್, ಕಂಬ ಚಿಗುರುಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ, ಕಾಫಿ ತೋಟದಲ್ಲಿ ಯಾವ ರೋಬೋಸ್ಟಾ ಗಿಡದಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ, ಹಾಗೆ ತಾಯಿ ಗಿಡದ ಆಯ್ಕೆ ಅಂತ ನಾವು ಕರಿತೀವಿ, ಅದು ಬಹಳ ಮುಖ್ಯ. ಆ ತಾಯಿ ಗಿಡದ ಆಯ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ ಈ ಕ್ಲೋನಲ್ ಪ್ರೊಪಗೇಷನ್ ಅಲ್ಲಿ. ಆ ತಾಯಿ ಗಿಡ ಹೇಗೂ ಇರಬೇಕಂತಂದ್ರೆ, ಹೈಯೆಸ್ಟ್ ಇಳುವರಿಯನ್ನ ಅದು ಕೊಡ್ತಾ ಇರಬೇಕು, ಮತ್ತೆ ರೋಗ ಹಾಗೂ ಕೀಟದಿಂದ ಅದು ಮುಕ್ತವಾಗಿರಬೇಕು. ಈ ತರ ಇಳುವರಿ ಕೊಡ್ತಕ್ಕಂತಹ ಅಥವಾ ಕೀಟದ ರೋಗದಿಂದ ಮುಕ್ತವಾಗಿರುವಂತಹ ತಾಯಿಯ ಗಿಡವನ್ನ ಕನಿಷ್ಠ ಅಂತಂದ್ರು 3-4 ವರ್ಷ ಅದನ್ನ ಗಮನಿಸ್ತಾ ಇರಬೇಕು. ಅದೇ ತರ ಅದು ಸತತವಾಗಿ ಅದೇನಾದ್ರೂ ಒಳ್ಳೆ ಇಳುವರಿನ ಕೊಟ್ಟು ರೋಗದಿಂದ ಕೀಟದಿಂದ ಮುಕ್ತ ಆಗಿರೋದು ಕಂಡು ಬಂದ್ರೆ, ಆ ತರದ ತಾಯಿ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ತಾಯಿ ಗಿಡಗಳು ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ, ಸುಮಾರು 1 ಎಕರೆಯಲ್ಲಿ 10-15 ತಾಯಿ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಹಾಗೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಬೇಸಿಗೆ ಮಳೆ, ಹೂ ಮಳೆ ಅಂತ ಕರಿತೀವಿ ಅಥವಾ ಹಿಮ್ಮಳೆ ಅಂತ ಏನು ಕರಿತೀವಿ, ಆ ಮಳೆ ಬಿದ್ದಾದ್ಮೇಲೆ ಸುಮಾರು ಕಂಬ ಚಿಗುರುಗಳನ್ನು ಕಾಣಬಹುದು. ಆ ಕಂಬ ಚಿಗುರುಗಳು ಬಂದಾದ್ಮೇಲೆ ಅವುಗಳನ್ನ ಜುಲೈ ಮೊದಲನೇ ಟೈಮಲ್ಲಿ ಮತ್ತೆ ಜೂನ್ ಕೊನೆಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಈ ತಾಯಿ ಗಿಡಗಳನ್ನ ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ, ಅದೇ ತಾಯಿ ಗಿಡಗಳಿಂದ ಈ ಎಲ್ಲ ಕಂಬ ಚಿಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಏನು 10-15 ತಾಯಿ ಗಿಡಗಳು ಇರುತ್ತೆ, ಆ ಎಲ್ಲಾ ಗಿಡಗಳಿಂದ ಆಯ್ಕೆ ಮಾಡಿದಂತಹ ಕಂಬ ಚಿಗುರುಗಳನ್ನ ಬೆರೆಸಬೇಕಾಗುತ್ತೆ. ಬೆರೆಸೋದ್ರಿಂದ ಅದರಲ್ಲಿ ಪರಕೀಯ ಪರಾಗಸ್ಪರ್ಶ ಇರೋದನ್ನ ತಡೆಯಬಹುದಾಗಿದೆ. ಈ ರೀತಿ ಅವನ್ನ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಈಗ ಒಂದು ಗಿಡದಲ್ಲಿ ಎಷ್ಟು ಕಂಬ ಚಿಗುರುಗಳು ಬರಬಹುದು ಅಂತೀರಿ? ಕಂಬ ಚಿಗುರುಗಳು ಗಿಡದ ವಯಸ್ಸಿನ ಮೇಲೆ ಅದು ಆಧಾರಿತವಾಗಿರುತ್ತದೆ. ಈಗ ಚಿಕ್ಕ ಗಿಡ ಇದ್ರೆ ಕಂಬ ಚಿಗುರುಗಳ ಸಂಖ್ಯೆ ಕಡಿಮೆ ಬರುತ್ತೆ, ಹಾಗೆಯೇ ಒಂದು ಮಧ್ಯ ವಯಸ್ಕ ಇದ್ರೆ ಕಡಿಮೆ ಅಂತಂದ್ರು 8-10 ಕಂಬ ಚಿಗುರುಗಳು ಕಾಣಸಿಗುತ್ತೆ. ಅದೇ ತರ ದೊಡ್ಡ ವಯಸ್ಸಿನ ಗಿಡಗಳು ಏನಾದ್ರು ಆಗಿದ್ರೆ ಅದರಲ್ಲೂ ಸಹ ನಮಗೆ ಹೇರಳವಾಗಿ ಕಂಬ ಚಿಗುರುಗಳು ಕಾಣಸಿಗುತ್ತದೆ. ಅಂದ್ರೆ ಎಲ್ಲಾ ಕಂಬ ಚಿಗುರುಗಳನ್ನು ಆಯ್ಕೆ ಮಾಡ್ಕೋಬಹುದು? ಮೊದಲನೇದಾಗಿ ಕಂಬ ಚಿಗುರುಗಳನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಕಂಬ ಚಿಗುರುಗಳನ್ನು ಆಯ್ಕೆ ಮಾಡಿಕೊಂಡು ನರ್ಸರಿ ಪಾತಿ ಹತ್ರ ಅದನ್ನ ತಂದಿಟ್ಕೋಬೇಕಾಗುತ್ತದೆ. ತಂದಿಟ್ಕೊಂಡಾದ್ಮೇಲೆ ಅದನ್ನ ಸಿಂಗಲ್ ನೋಡಲ್ ಕಟ್ಟಿಂಗ್ ಅಂತ ನಾವು ಕರಿತೀವಿ. ಒಂದೊಂದು ಗೆಣ್ಣಿರೋ ರೀತಿ ಕತ್ತರಿಸ್ಕೋಬೇಕು. ಆ ಕತ್ತರಿಸ್ಕೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಂತಂದ್ರೆ, ಆಯ್ಕೆ ಮಾಡಿದಂತಹ ಕಂಬ ಚಿಗುರುಗಳು ಸ್ವಲ್ಪ ಅದನ್ನ ಬೆಂಡ್ ಮಾಡಿದ್ರೆ, ಅಂದ್ರೆ ಮನ್ಸಿದ್ರೆ ಅದು ಮುರಿಬಾರ್ದು, ಅದು ತುಂಬಾ ಟೆಂಡರ್ ಆಗಿದೆ ಅಂತ ಅರ್ಥ, ಅದು ಯೋಗ್ಯವಲ್ಲ. ಸೊ ಅದೇ ತರ ನಾವು ಇನ್ನೊಂದು ವಿಧಾನವನ್ನ ಪಾಲಿಸಬಹುದು. ಕಂಬ ಚಿಗುರುಗಳನ್ನ ಆಯ್ಕೆ ಮಾಡಿ ಆದ್ಮೇಲೆ ಅದನ್ನ ಕತ್ತರಿಸ್ಕೋದಕ್ಕಿಂತ ಮುಂಚೆ ಆ ಕಂಬ ಚಿಗುರಿನಲ್ಲಿ ಗ್ರೀನ್ ನಿಂದ ನಮಗೆ ಬ್ರೌನ್ ಮೂನ್ ಕಲರ್ ಡಿಸ್ಕಲರೇಷನ್ ಕಾಣುತ್ತೆ, ಏನು ಕಲರ್ ಚೇಂಜ್ ಕಾಣುತ್ತೆ, ಅದು ತುಂಬಾ ವಯಸ್ಸಾಗಿರೋ ಚಿಗುರು. ಸೊ ಅದು ತುಂಬಾ ಬಲಿತವಾಗಿರುತ್ತದೆ. ಆತರ ನಾವು ಚಿಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬಾರ್ದು. ಚಿಗುರುಗಳು ಹೇಗೆ ಆಯ್ಕೆ ಇರಬೇಕು ಅಂತಂದ್ರೆ, ಕಲರ್ ಚೇಂಜ್ ಇರಬಾರ್ದು, ಪೆನ್ಸಿಲ್ ಸೈಜ್ ಥಿಕ್ನೆಸ್ ಇರಬೇಕು. ಈ ತರ ಕಂಬ ಚಿಗುರುಗಳು ನಾವು ಸೆಲೆಕ್ಟ್ ಮಾಡ್ಕೊಂಡು ಒಂದು ಗೆಣ್ಣು ಇರೋ ತರ ಆ ಗೆನ್ನಿನ ಕೆಳಭಾಗದಲ್ಲಿ ಸುಮಾರು 10 ಸೆಂಟಿಮೀಟರ್ ಬಿಟ್ಟು ನಾವು ಸ್ಲ್ಯಾಂಟ್ ಕಟ್ ಅನ್ನ ಕೊಡಬೇಕಾಗುತ್ತದೆ. ಓರೆಯಾಗಿ ಅದನ್ನ ನಾವು ಸೆಕೆಚರ್ ಅಂತ ಕರಿತೀವಿ. ಆ ಸೆಕೆಚರ್ ಅಲ್ಲಿ ಪಟ್ ಅಂತ ಒಂದೇ ಶಾರ್ಟ್ ಅಲ್ಲಿ ಕಟ್ ಮಾಡಬೇಕಾಗುತ್ತದೆ. ಅದೇ ತರ ಮೇಲಿನ 1.5 ಇಂದ 2 ಸೆಂಟಿಮೀಟರ್ ಭಾಗವನ್ನ ಬಿಟ್ಟು, ಗೆನ್ನಿನಿಂದ ಮೇಲ್ಪಟ್ಟು 2-2.5 ಸೆಂಟಿಮೀಟರ್ ಅನ್ನ ಬಿಟ್ಟು ಅದನ್ನ ಫ್ಲಾಟ್ ಕಟ್ ಅಂತ ಕರಿತೀವಿ. ಸಮತಟ್ಟವಾಗಿ ಅದನ್ನ ಕತ್ತರಿಸಬೇಕಾಗುತ್ತೆ. ಗೆನ್ನಿನಿಂದ ಕೆಳಗಡೆ 10 ಸೆಂಟಿಮೀಟರ್, ಗೆನ್ನಿನಿಂದ ಮೇಲ್ಗಡೆ 1.5-2 ಸೆಂಟಿಮೀಟರ್ ಅನ್ನ ಬಿಟ್ಟು ಕತ್ತರಿಸಬೇಕಾಗುತ್ತೆ. ಅದ್ರ ಜೊತೆ ಜೊತೆಗೆ ನಮ್ಮ ಗೆನ್ನಿನ ಪಕ್ಕದಲ್ಲಿ ತಾಯಿ ರೆಕ್ಕೆಗಳು ಇರುತ್ತೆ, ಜೊತೆ ಜೊತೆಗೆ ಎಲೆಗಳಿರುತ್ತೆ. ಆ ಎಲೆಗಳನ್ನು ಕೂಡ 2-2.5 ಸೆಂಟಿಮೀಟರ್ ಬಿಟ್ಟು ಅವನ್ನ ಕಟ್ ಮಾಡಬೇಕಾಗುತ್ತೆ. ಸೊ ಈ ತರ ಕಟ್ ಮಾಡಿರುವ ಒಂದು ಗೆನ್ನು ಇರತಕ್ಕಂತ ಕ್ಲೋನ್ ಇರುತ್ತೆ, ಸಿಂಗಲ್ ನೋಡ್ ಕಟ್ಟಿಂಗ್ ಅಂತ ಏನ್ ಹೇಳ್ತೀವಿ, ಅದು ಬುಟ್ಟಿಯಲ್ಲಿ ನೆಡ್ಲಿಕ್ಕೆ ರೆಡಿ ಆಗುತ್ತೆ. ಅವುಗಳನ್ನ ನಾವು ಯಾವ ರೀತಿ ಬುಟ್ಟಿನಲ್ಲಿ ಅಥವಾ ಈ ಪಾಲಿಥಿನ್ ಚೀಲಗಳಲ್ಲಿ ನೆಟ್ಕೊಂಡು ಪಾಲನೆ ಮಾಡಬೇಕಾಗತ್ತೆ ಅಂತೀರಿ ಸರ್? ಏನಂತಂದ್ರೆ, ಯಾವ ರೀತಿ ಬೀಜಗಳನ್ನ ಸಂವರ್ಧನೆ ಮಾಡಿ ಬೆಳೆಸಿ ಆದ್ಮೇಲೆ ಅದನ್ನ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ವು, ಅದೇ ತರ ಈ ಕ್ಲೋನಲ್ ಕಟಿಂಗ್ಸ್ ಗಳನ್ನು ಕೂಡ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ನೆಡ್ಬೇಕಾಗುತ್ತೆ. ನೆಡಕ್ಕಿಂತ ಮುಂಚೆ ಕಾಡ್ ಮಣ್ಣು ಇರ್ಬೋದು, ದನದ ಗೊಬ್ಬರ ಇರ್ಬೋದು, ಅಥವಾ ಸಗಣಿ ಗೊಬ್ಬರ ಇರ್ಬೋದು, ಅಥವಾ ಏನು ಮರಳು ಇರ್ಬೋದು, ಅದು ಯಾವ ರೇಷಿಯೋದಲ್ಲಿ ಇರ್ಬೇಕಂತಂದ್ರೆ 5 ಭಾಗ ಕಾಡ್ ಮಣ್ಣು ಇರಬೇಕು, 3 ಭಾಗ ಮರಳು ಇರಬೇಕು, ಇನ್ನು 2 ಭಾಗ ದನದ ಗೊಬ್ಬರ ಇರಬೇಕು. ಈ ತರ ಅನುಪಾತವನ್ನ ಫಾಲೋ ಮಾಡಿದ್ದೆ ಆದ್ರೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಕರಿತೀವಿ, ಅದು ತುಂಬಾ ಸೂಕ್ತವಾಗುತ್ತದೆ ಕ್ಲೋನಲ್ಗೆ. ಈ ತರ ಇರ್ತಕ್ಕಂತಹ ಮಾಧ್ಯಮವನ್ನು ಪಾಲಿ ಬ್ಯಾಗ್ ಗಳಲ್ಲಿ ಹಾಕಿಬಿಟ್ಟು ತುಂಬಾ ಟೈಟ್ ಆಗಿ ತುಂಬಿಸಿಬಿಟ್ಟು ಅದಾದ್ಮೇಲೆ ಸಿಂಗಲ್ ನೋಡ್ ಕಟಿಂಗ್ಸ್, ಒಂದು ಗೆನ್ನಿನ ಕಟಿಂಗ್ಸ್ ಅಂತ ಹೇಳ್ತೀವಿ, ಅದನ್ನ ನೆಡಬೇಕಾಗುತ್ತೆ. ಅಂದ್ರೆ ಒಂದು ಓರೆಯಾಗಿ ಕತ್ತರಿಸಿರ್ತೀವಿ ನಾವು ಹೊರಗಡೆ. ಹೌದು, ಮೇಲ್ಗಡೆ ಸಮನಾಗಿ ಕತ್ತರಿಸ್ತೀವಿ. ಓರೆಯಾಗಿ ಕತ್ತರಿಸ್ತಕ್ಕಂತಹ ಒಂದು ಗೆನ್ನಿನ ಕಟಿಂಗ್ಸ್ ಇರುತ್ತೆ, ಅದು ಕೆಳಮುಖವಾಗಿ ನೆಡಬೇಕಾಗುತ್ತೆ. ಆ ನೆಡಕ್ಕಿಂತ ಮುಂಚೆ ಉಪಚಾರ ಅಂತ ಈ IBA ಟ್ರೀಟ್ಮೆಂಟ್ ಅಂತ ಕರಿತೀವಿ. IBA ಇದೊಂದು ಗ್ರೋತ್ ಹಾರ್ಮೋನ್ ಆಗಿದ್ದು, ಸೊ ಅದು ಒಳ್ಳೆಯ ಬೇರು ಬರೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಈ ಕಂಬ ಚಿಗುರಿನಿಂದ ನಾವು ಏನು ಸಸಿಗಳನ್ನ ಮಾಡ್ಕೊಳ್ತೀವಲ್ಲ, ಆಮೇಲೆ ಅವುಗಳನ್ನ ಪಾಲನೆ ಕೂಡ ಮಾಡ್ಕೋಬೇಕಾಗತ್ತೆ. ಹೌದ್ರೆ, ನಾವು ಏನು ಸಸಿ ಮಡಿಯಲ್ಲಿ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಪಾಲನೆ ಮಾಡ್ಕೋಬೇಕು. ಹೌದು ಸರ್, ಪಾಲನೆ ಮಾಡ್ಕೋಬೇಕಾಗುತ್ತೆ. ಬೀಜದಿಂದ ಮಾಡಿರ್ತಕ್ಕಂತಹ ಸಸಿಗಳಿಗಿಂತ ಕ್ಲೋನಲ್ ದಿಂದ ಸಸಿಗಳನ್ನ ಈಗ ರೆಡಿ ಮಾಡ್ತಾ ಇದ್ದೀವಿ, ಅದು ತುಂಬಾ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗುತ್ತದೆ. ಯಾಕಂತಂದ್ರೆ ಅದರ ಬಗ್ಗೆ ಗಮನ ಏನಾದರೂ ಕೊಡದೆ ಇದ್ದಿದ್ರೆ ಬೇರು ಉರುವುದು ಅಥವಾ ಚಿಗುರು ಬರೋದು ಪ್ರಮಾಣ ತುಂಬಾ ಕಡಿಮೆ ಆಗುತ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿಯವರನ್ನ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8277619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8277619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿಯವರೇ. ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಸಸಿಗಳ ಆರೈಕೆಯನ್ನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 19,200 ರೂಪಾಯಿಂದ 19,600 ರೂಪಾಯಿಗಳು, ಅರಬಿಕಾ ಚೆರಿ 10,900 11,650 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಂದ 19,000 ರೂಪಾಯಿಗಳು, ರೋಬಸ್ಟಾ ಚೆರಿ 11,000 ರೂಪಾಯಿಂದ 11,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಅರೋತೊಕ್ಲು ಗ್ರಾಮ ಕಾರಣನ ಹುಣಸೂರ್ಲು ವಾಸಯಿಂಚ ತೆನ್ನೀರ ಚುಮ್ಮುಣು ಮಾಚಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 72 ವಯತ್ರ ತೆನ್ನೀರ ಚುಮ್ಮುಣು ಮಾಚಯ್ಯ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಅರವತ್ತೊಕ್ಲು ಗ್ರಾಮತುಳ್ಳ ಅಯ್ಯಂಗಡ ತಮ್ಮಣ ತೆನ್ನೀರ ಕುಶಂಡ ಮನೆಯ ನಡಪಂದು ಒಕ್ಕ ಕಾರ ಅರಚಿಟ್ಟಿತು. ಭಾಗಮಂಡಲ ಕೋರಂಗಾಲ ಗ್ರಾಮದ ದಿವಂಗತ ಕಾಳನ ಅಣ್ಣಪ್ಪನವರ ಧರ್ಮಪತ್ನಿ ಪ್ರೇಮಲೀಲಾ ಅವರು 78ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಕಾಳನ ಪ್ರೇಮಲೀಲಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಾಳುಗೋಡು ಕಂಡಿಮಕ್ಯ ಕುಂಬನ ಬಾಬು ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ಕುಂಬನ ಬಾಬು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್ ಜಂಪೆನವರ. ಮಳೆಗಾಲ ಮುಗ್ದಿರುವುದರಿಂದ ಜಿಲ್ಲೆಯಲ್ಲಿ ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ರಸ್ತೆ ಕಾಮಗಾರಿಯನ್ನು ಶುರು ಮಾಡಕೂತ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ನಿರ್ದೇಶನ ಕೊಟ್ಟಳು. ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಪಾಡಿಯಲ್ಲಿ ಇಂದು ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಶಾಸಕರಾದ ಎಎಸ್ ಪೊನ್ನಣ್ಣ ಅವು ಮಾತಾಡಿ ವಿರಾಜಪೇಟೆ ಮಡಿಕೇರಿ ಮಾರ್ಗದ ರಸ್ತೆ ಗುಂಡಿ ಮುಚ್ಚುವ ಕೆಲಸನ ಬೇಗ ಶುರು ಮಾಡಿಕೆ ಹೇಳಿದವು. ಹಂಗೆ ಆದಿವಾಸಿಗಳಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಕ್ಕೂ, ಪ್ರಕೃತಿ ವಿಕೋಪದಲ್ಲಿ ಮನೆ ಕಳ್ಕೊಂಡೋಕೆ ಮನೆ ಒದಗಿಸುವುದು, ಮಳೆಗಾಲದಲ್ಲಿ ಪ್ರವಾಹ ಆಗಿ ಕರಡಿಗೋಡು ತೆಪ್ಪದಕಂಡಿ ನಿವಾಸಿಗಳಿಗೆ ಬೇರೆ ಕಡೆ ಆದ್ಯತೆ ಮೇಲೆ ನಿವೇಶನ ಕೊಡುದು, ತಜ್ಞ ವೈದ್ಯರನ್ನ ನಿಯೋಜಿಸುವುದು, ಕಾಡು ಪ್ರಾಣಿಗಳಿಂದ ಬೆಳೆಹಾನಿ ಕೃಷಿಕರಿಗೆ 10 HP ಮುಟ್ಟ ಪುಕ್ಸಟ್ಟೆ ವಿದ್ಯುತ್ ಒದಗಿಸುವುದು ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ನಡೆದಿತು. ಈ ಸಂದರ್ಭ ಶಾಸಕರಾದ ಮಂತರ್ಗೌಡ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಇಂಗ್ಲಿಷ್ನ ಒಂದು ಭಾಷೆಯಾಗಿ ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಕಲಿಸುವುದರೊಟ್ಟಿಗೆ ಸಂಪದ್ಭರಿತಾದ ಕನ್ನಡ ಭಾಷೆನತ್ತ ಅವರಲ್ಲಿ ಆಸಕ್ತಿ ಮೂಡಿಸಿ ಕನ್ನಡ ಭಾಷಾ ಸಂಸ್ಕೃತಿನ ಸಂರಕ್ಷಣೆ ಮಾಡುವ ಕೆಲಸ ಹಾಕುತ್ತ ಮಡಿಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾ ದೊಡ್ಡೇಗೌಡ ಅವರು ಹೇಳಿದ್ದು. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಹಂಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕೂಡುಕೂಟಲ್ಲಿ ಮಡಿಕೇರಿನ ಲಯನ್ ಸಭಾಪಾಡೆಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ನಿಟ್ಟಲ್ಲಿ ಆಯೋಜಿಸಿದ್ದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವು ಮಾತಾಡಿ ಕನ್ನಡಿಗರಾದ ನಾವೆಲ್ಲ ನಮ್ಮ ಬದುಕಲಿ 4 ಜನಕ್ಕೆ ಕನ್ನಡನ ಕಲಿಸಿರೇ ಕನ್ನಡದ ಉದ್ದಾರ ಸಾಧ್ಯ ಅಂತ ಹೇಳಿದವು. ಮಾಜಿ ಅಧ್ಯಕ್ಷರು ಹಂಗೆ ದತ್ತಿದಾನಿಗಳಾದ ಟಿಪಿ ರಮೇಶ್ ಅವು ಮಾತಾಡಿ ನಮ್ಮ ಸುತ್ತಮುತ್ತನೇ ಕನ್ನಡೇತರರು ಅವರ ಭಾಷೆಗಳನ್ನೇ ವ್ಯವಹಾರ ಮಾಡ್ತಿರೋದನ್ನ ನಾವು ಇಂದು ಕಾಣ್ತೋಳು. ಇಂಥ ಪರಿಸ್ಥಿತಿಯಲ್ಲಿ ಬೇರೆಯವರನ್ನ ದೂಷಣೆ ಮಾಡದೆ ನೆಲಜಲನ ಇಲ್ಲಿನ ನೆಲಜಲನ ಬಳಸುವಕ್ಕೆ ಇಲ್ಲಿನ ಭಾಷೆನ ಕಲಿಯುವ ಹಂಗೆ ಗೌರವಿಸುವ ಮನಸ್ಥಿತಿನ ಹೊಂದೋಕೂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ 2023-24 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ತಕ್ಕಂಡ ಮಾದಾಪುರ ಶ್ರೀಮತಿ ಡಿ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಅದವಿಯ ತೇಳುವ ವಿದ್ಯಾರ್ಥಿನಿಗೆ ದತ್ತಿ ನಿಧಿ ಪ್ರಶಸ್ತಿ ನೀಡಲಾಯಿತು. ಈ ಸಂದರ್ಭ ಜನಪದ ನೃತ್ಯ ಸ್ಪರ್ಧೆ ಮತ್ತು ಗೀತಗಾಯನ ಕಾರ್ಯಕ್ರಮ ನಡೆದಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸುಳ್ಯ ತಾಲೂಕು ಮಂಡೆಕೋಲು ಗ್ರಾಮದ ಗ್ರಾಮಗೌಡ ಸಮಿತಿ ಇವರ ಕೂಡುಕೂಟಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ 2024 ಕಾರ್ಯಕ್ರಮ ಡಿಸೆಂಬರ್ 1 ನಾಳೆ ಬೆಳಿಗ್ಗೆ 9 ಸುಳ್ಯ ತಾಲೂಕು ಮಂಡೆಕೋಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘದ ಅಮೃತ ಸಭಾಭವನದಲ್ಲಿ ನಡೆದಿದೆ. ಸುರುಗೆ ಅಲ್ಲಿನ ಫಾರೆಸ್ಟ್ ಬಂಗಲೆ ಹತ್ತಿರದ ಮೆರವಣಿಗೆ ಶುರುವಾದೆ. ಮತ್ತೆ ಸಭಾ ಕಾರ್ಯಕ್ರಮ, ಉಪನ್ಯಾಸ, ಹಿಂಗಾರ ತ್ರೈಮಾಸಿಕ ಸಂಯುಕ್ತ ಸಂಚಿಕೆನ ಬಿಡುಗಡೆ, ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕಗಳ ಬಗ್ಗೆ ಅವಲೋಕನ, ಸಾಂಸ್ಕೃತಿಕ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದೂರ ದೇವಯ್ಯ 9480165997. ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಮುಳಿಯಾದಲ್ಲಿ ಮನಸ್ಸುರೆಗೊಳ್ಳುವ ಕರಿಮಣಿ ಉತ್ಸವ ಇದೆ. ಡಿಸೆಂಬರ್ 5 ನೂರಾರು ಡಿಸೈನ್ಸ್ಗಳು, 2 100 ಕರಿಮಣಿಗಳು, ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್ಗಳು, ಕರಾವಳಿ ಶೈಲಿಯ ಕರಿಮಣಿಗಳು, ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟು ಉತ್ತಮ ಆಭರಣಗಳು ಇದಕ್ಕಿಂತ ಕಡಿಮೆ ಬೆಲೆಗೆ ಬೇರೆಲ್ಲೂ ಸಿಗದು. ಇದು 80 ಅನುಭವದ ಮುಳಿಯಾದ ಗ್ಯಾರಂಟಿ, ದೀರ್ಘ ಬಾಳಿಕೆಯ ಗಟ್ಟಿಯಾದ ನಿತ್ಯ ಉಪಯೋಗಿ ಕರಿಮಣಿಗಳ ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಗೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 33,200 ರೂಪಾಯಿಯ 5x3 ವುಡನ್ ಡೈನಿಂಗ್ ಟೇಬಲ್ ವಿತ್ 6 ಚೇರ್ ಇದೀಗ ಕೇವಲ 19,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಮಯದೊಂದಿಗೆ ನಮ್ಮ ಬದುಕು, ಆ ಸಮಯವನ್ನು ನೋಡಲು ಬೇಕು ಆಕರ್ಷಕ ವಾಚ್ಗಳು. ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ನಲ್ಲಿ ಟೈಟಾನ್, ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಡೈಮಿಕ್ಸ್ ವಾಚ್ಗಳ ಖರೀದಿಗೆ ಅಪ್ ಟು 25% ಡಿಸ್ಕೌಂಟ್. ಈ ಡಿಸ್ಕೌಂಟ್ ಕೆಲವೇ ದಿನಗಳು ಮಾತ್ರ. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ಗಳ ಮೇಲೆ 50% ಆಫ್ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕಳೆದ 16 ವರ್ಷಗಳಿಂದ ಗ್ರಾಹಕರಿಗೆ ತನ್ನ ಅತ್ಯುತ್ತಮ ಸೇವೆಯಿಂದ ಹೆಸರುವಾಸಿಯಾದ ಸಂಸ್ಥೆ ಪೆಟಲ್ಸ್ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್ಸ್. ಇಲ್ಲಿ ವೆಹಿಕಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ತೋಟ ಕಾರ್ಮಿಕರ ಪರಿಹಾರ ವಿಮೆ ಜೊತೆಗೆ ಎಲ್ಲಾ ರೀತಿಯ ಸಾಮಾನ್ಯ ವಿಮೆಗಳು ಲಭ್ಯವಿದೆ. ಅಲ್ಲದೆ ನಮ್ಮಲ್ಲಿ ಗ್ರಾಹಕರ ಆಯ್ಕೆಯ ವಿವಿಧ ಬ್ರ್ಯಾಂಡ್ನ ಇನ್ಶೂರೆನ್ಸ್ ಸೇವೆಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಒದಗಿಸುತ್ತೇವೆ. ಯಾವುದೇ ಒತ್ತಡ, ಸಮಸ್ಯೆಗಳಿಲ್ಲದೆ 24/7 ಗ್ರಾಹಕರ ಸೇವೆ ನಮ್ಮ ಧ್ಯೇಯ. ಸಂಪರ್ಕಿಸಿ ಪೆಟಲ್ಸ್ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್ಸ್, ಹರಿಶ್ಚಂದ್ರಪುರ, ಆಪೋಸಿಟ್ ಪಿಆರ್ ಫರ್ನಿಚರ್, ಗೋಣಿಗೊಪ್ಪಲು, ಆಪೋಸಿಟ್ ಗಾಯತ್ರಿ ಪೆಟ್ರೋಲ್ ಪಂಪ್, ವಿರಾಜಪೇಟೆ, ನಿಯರ್ ಸೆಂಟೆನ್ಸ್ ಸ್ಕೂಲ್, ಸಿದ್ದಾಪುರ, ಕಾವೇರಿ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಮ್ ಕೇರ್ ಫರ್ನಿಚರ್, ಬೇತೂರು, ನಾಪೋಕ್ಲು. ಕಾಂಟ್ಯಾಕ್ಟ್ ಕಾವಡಚಂದ ದೀಪಕುತ್ತಯ್ಯ 9591824489. ಕಡಿಯತ್ತೂರು ಗ್ರಾಮ ತೋರೇರ ಒಕ್ಕಡ ಗುರುಕರ್ಣ ಪಿಂಜ ಕರಿಚಾಮುಂಡಿಕ ಕಲಜ ಕೊಡುಪ ಕಾರ್ಯ ಡಿಸೆಂಬರ್ 1 ನಾಳೆ ನಾರಾಚ ಮಜ್ಜನ 2 4 ಕೆತ್ತನೆ ಕಡಿಯತ್ತೂರು ಗ್ರಾಮತ್ತುಳ್ಳ ಒಕ್ಕ ಕೈಮಡತ್ಲು ನರ್ಪ ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣುಂದು ಒಕ್ಕ ಪಟ್ಟೆದಾರ ತೋರೇರ ಮುದ್ದಯ್ಯ ಪಿಂಜ ಒಕ್ಕಕಾರ ಕಟ್ಟಣಿತು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450. ರೀ, ಹೊಸ ಮನೆಗೆ ಟಿವಿ, ಫ್ರಿಜ್, ವಾಷಿಂಗ್ ಮಷಿನ್ ಎಲ್ಲಾ ಹೊಸದೇ ತರಬೇಕು ಅಲ್ವೇ, ಆಗ ಹಳೆದನ್ನೆಲ್ಲ ಏನ್ ಮಾಡೋದು? ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇವಾಗ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಇದೆ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ 40% ಡಿಸ್ಕೌಂಟ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೊಳ್ಳ ಕುಂಜೀರಾ ಗಿರೀಶ್ ಭೀಮಯ್ಯ. ಕೊಡಗರ ಕೇಳಿಪೋನ ನಮ್ಮೆ ಪುತ್ತರಿ ಈ ನಮ್ಮೆನ್ನ ಡಿಸೆಂಬರ್ 14 ನಾಳಂಕೆ ಕೈಪಕ್ಕ ಕಕ್ಕಬೆ ಶ್ರೀ ಪಾಡಿ ಇಗುತ್ತಪ್ಪ ದೇವಳತ್ತು ನೀನಂದ ಕುರುಚತ್. ಪಾಡಿ ಶ್ರೀ ಇಗುತ್ತಪ್ಪ ದೇವಳ ಸಭಾಪಾಡಿಲ ತಕ್ಕ ಮುಖ್ರಿಯ ಊರ ಕನಪಟ್ಟವು ಅಮ್ಮಂಗೇರಿ ಶಶಿಕುಮಾರ್ ಕಣಿಯರ ನಾಣಯ್ಯ ಇವು ಪದ್ಧತಿ ಗೊತ್ತನಕ್ಕೆ ಪುತ್ತರಿ ನಾಳನ ಕುರುಚತ್. ಇದರ ಪ್ರಕಾರ ಕರ್ನಾಟಕ ಲಗ್ನ ರೋಹಿಣಿ ನಕ್ಷತ್ರತ್ತು 14:30 ಶ್ರೀ ಪಾಡಿ ಇಗುತ್ತಪ್ಪ ದೇವಳತ್ತು ನರೆಗಟ್ಟೋ 8:30 ಕದು ಎಡಪ್ಪು ಪಿಂ 9:30 ಊಣು ತಿನ್ನೀರಗಳಿಗೆ ನಿರ್ಕ ಮಾಡಿಚಿ. ಅಂದನೆ ಕೊಡಗರ ಮಾಜನ 14 ನಾಳಂಕೆ 7:50 ನರೆಗಟ್ಟೋ 8:50 ಕದು ಎಡಪ್ಪು ಪಿಂ 9:50 ಊಣು ತಿನ್ನೀರ ಕೂಡ ಪುತ್ತರಿ ನಮ್ಮರ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡೋಕೆ ತೀರ್ಮಾನ ಮಾಡಿಚಿ. ಕಾರ್ಬರ್ಲು ದೇವತಕಗಳನ್ನು ಪರದಂಡ ಒಕ್ಕ ಅಮ್ಮಂಗೇರಿ ಒಕ್ಕ ಊರುಕಾರ ಕುಡಿಯಾಡಿ ತಿಂತು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಉಳ್ಳ ಜೈಲು ವಾರ್ಡನ್ ಚಾಕರಿಗೆ ತಾತ್ಕಾಲಿಕ ಆಯಿತು. ಊರು ಕಾಲತರ ಸಮಯಕ್ಕೆ ಗುತ್ತಿಗೆ ಆಧರಿತ ಮಾಜಿ ಪಟ್ಟಾಳಕರಳ ನೇಮಕ ಮಾಡಿ ನುಂಡು. ದಿನಕ್ಕೆ ಓರು ಶಿಫ್ಟ್ ಅಂದನೆ ತಿಂಗಕ್ಕೆ ಉರುಪಿಯ 28,499 ಸಂಬಳ ನಿರ್ಕ ಮಾಡಿತ್ತುಳ್ಳ ಈ ಚಾಕರಿಗೆ ಕೂಡೋಕೆ ಇರದೇ ಉಳ್ಳ ಮಾಜಿ ಪಟ್ಟಾಳಕರ ಡಿಸೆಂಬರ್ 4 ನಾಳಂಕೆರುಳ್ಳ ಸೈನಿಕ ಕಲ್ಯಾಣ